ಹುಡುಕುತ್ತ ನಿನ್ನ ಕೂಗಿರೆ, ಸುಮವೆ ನಿನಗಿನ್ನು ಕೇಳದೆ. ಈ ಹೃದಯ ಹಾಡಿದೆ ಆಸೆಗಳ ಕಾಣದೆ, ಹುಡುಕುತ್ತ ನಿನ್ನ ಕೂಗಿರೆ, ಸುಮವೆ ನಿನಗಿನ್ನು ಕೇಳದೆ. ಈ ಹೃದಯ ಹಾಡಿದೆ ಆಸೆಗಳ ತಾಳದೆ, ಹುಡುಕುತ್ತ ನಿನ್ನ ಕೂಗಿರೆ, ಸುಮವೆ ನಿನಗಿನ್ನು ಕೇಳದೆ. ಹುಡುಕುತ್ತ ನಿನ್ನ ಕೂಗಿರೆ, ಸುಮವೆ ನಿನಗಿನ್ನು ಕೇಳದೆ. ಕನಸು ಮನಸ್ಸಲ್ಲಿ ಉಸಿರು ಉಸಿರಲ್ಲಿ ನಿನ್ನ ಚಿಂತೆ ತುಂಬಿದೆ, ಕನಸು ಮನಸ್ಸಲ್ಲಿ ಉಸಿರು ಉಸಿರಲ್ಲಿ ನಿನ್ನ ಚಿಂತೆ ತುಂಬಿದೆ. ಗಾಳಿಯು ಬೀಸಲು ಭ್ರಮೆಯು ಗಾಳದಾಡಿದೆ, ಹಗಲು ಇರುಳಾಗಿ ಇರುಳು ಹಗಲಾಗಿ ದಿನ ರಾತ್ರಿ ಓಡಿದೆ. ಮರೆಯುವ ರೀತಿಯ ನನ್ನಾಣೆ ನ ಕಾಣದೆ, ನೆನಪು ಎದುರಲ್ಲಿ ತುಳುಕಾಡಿದೆ. ಈ ಹೃದಯ ಹಾಡಿದೆ ಆಸೆಗಳ ತಾಳದೆ, ಹುಡುಕುತ್ತ ನಿನ್ನ ಕೂಗಿದೆ, ಸುಮವೆ ನಿನಗಿನ್ನು ಕೇಳದೆ. ಈ ಹೃದಯ ಹಾಡಿದೆ ಆಸೆಗಳ ತಾಳದೆ. ಕಾಲ ಓಡಿದೆ, ಚಿಗುರು ಎಲೆಯಾಗಿ ಮೊಗ್ಗು ಹೂವಾಗಿ ಋತುಕಾಲ ಓಡಿದೆ. ತಡೆಯುವ ಶಕ್ತಿಯು ನಿನ್ನಾಳೆ ನನಗಿಲ್ಲದೆ, ಮುಗಿಲಾಗಿ ಮುಗಿಲು ಮಳೆಯಾಗಿ ನದಿಯಾಗಿ ಓಡಿದೆ. ಬಯಕೆಯು ಮುಗಿಯದೆ ಸುಖ ಶಾಂತಿ ನ ಕಾಣದೆ, ನಯನ ಕಣ್ಣೀರ ಹನಿಯಾಗಿದೆ. ಈ ಹೃದಯ ಹಾಡಿದೆ ಆಸೆಗಳ ತಾಳದೆ, ಹುಡುಕುತ್ತ ನಿನ್ನ ಕೂಗಿದೆ, ಸುಮವೆ ನಿನಗಿನ್ನು ಕೇಳದೆ. ಹುಡುಕುತ್ತ ನಿನ್ನ ಕೂಗಿದೆ, ಸುಮವೆ ನಿನಗಿನ್ನು ಕೇಳದೆ.